ರೋಗ ಜಾಸ್ತಿ ಆದಂಗೆ ಬೇರುಗಳಿಗೆ ಶಕ್ತಿ ಇರಲ್ಲ, ಕೊಳ್ತಾ ಇರುತ್ತೆ, ಗಿಡ ಸಾಯತ್ತೆ. ಸತ್ತಂಥ ಗಿಡಗಳಿಗೂ ಏನಾರು ನಾವು ಸ್ವಲ್ಪ ನೀರು ಏನಾರು ಕೊಟ್ಟಿದ್ದೆ ಆದರೆ, ಮಳೆ ಏನಾರು ಬಂತೆ ಆದರೆ, ಆ ಗಿಡಗಳ ಮೇಲೆ ನಮಗೆ ಅಣಬೆಗಳು ಕಾಣಿಸ್ಕೊಳ್ತವೆ. ಅದಕ್ಕೋಸ್ಕರ ಈ ರೋಗಕ್ಕೆ ನಾವು ಅಣಬೆ ರೋಗ ಅಂತ ನಾವು ಕರಿತೀವಿ. ಇದನ್ನು ಹೇಗೆ ನಿರ್ವಹಣೆ ಮಾಡ್ಬೋದು? ಈಗ ಅಣಬೆ ರೋಗ ಭಾಳ ಮುಖ್ಯವಾದ ರೋಗ, ನಿರ್ವಹಣೆ ಹೇಗೆ ಮಾಡ್ಬೋದು? ನಿರ್ವಹಣೆ ಅಂದರೆ ಫಸ್ಟು ನಿಮ್ಗೆ ಯಾವುದೋ ಒಂದು ಗಿಡದಲ್ಲಿ ರೋಗ ಕಾಣಿಸ್ಕೊಂಡ್ರೆ, ಯೂಶ್ವಲಿ ವಯಸ್ಸಾದ ಗಿಡಗಳೆಲ್ಲ ಜಾಸ್ತಿ ಕಾಣಿಸೋದು 40 ವರ್ಷ ದಾಟದಂಥ ಗಿಡಗಳು. ಯಾಕೆ ಅಂದರೆ ವಯಸ್ಸಾಗಿರ್ತದೆ, ನಮ್ಮ ನಿರ್ವಹಣೆ ಕರೆಕ್ಟಾಗಿರಲ್ಲ, ಬೇಕಾಗಿರುವಂಥ ಪೋಷಕಾಂಶಗಳನ್ನ ನಾವು ಕೊಡಲ್ಲ ತೆಂಗಿನ ಗಿಡಗಳಿಗೆ. ಆ ಸಮಯದಲ್ಲಿ ಏನಾಗುತ್ತೆ, ಗಿಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಏನೋ ಫಸ್ಟು ನಿರ್ವಹಣೆ ಮಾಡಬೇಕು. ರೋಗ ಬಂದಂಥ ಗಿಡಗಳನ್ನ ಫಸ್ಟು ನಾವೇನು ಮಾಡಬೇಕು, ಬೇರೆ ರೋಗ ಬರದೇ ಇರುವಂಥ ಗಿಡಗಳಿಂದ ಸಪ್ರೇಟ್ ಮಾಡಬೇಕು, ಬೇರೆ ಇಡಬೇಕನ್ನ. ಯಾವ ರೀತಿ ಇಡ್ಬೋದು, ಬೇರೆ ಹೇಗೆ ಸಪ್ರೇಟ್ ಮಾಡ್ಬೋದು? ಈಗ ತೆಂಗಿನ ಮರ ಸುತ್ತಲೂ ನಾವು ಆಳವಾದ ಕಾಲುವೆಗಳು ಮಾಡ್ಕೋಬೇಕಾಗತ್ತೆ, ಅಗಲವಾದ ಕಾಲುವೆಗಳು. ಯೂಶ್ವಲಿ 2 ಅಡಿ ಆಳ 1 ಅಡಿ ಅಗಲ ಇರುವಂಥ ಕಾಲುವೆಗಳನ್ನ ಸುತ್ತಲೂ ಮಾಡೋದ್ರಿಂದ ಏನಾಗುತ್ತೆ, ರೋಗ ಪೀಡಿತ ಗಿಡದಿಂದ ಬೇರೆ ಗಿಡಗಳಿಗೆ ನೀರು ಹೋಗೋದಾಗಲಿ, ಮಣ್ಣು ಹೋಗೋದಾಗಲಿ ನೀರಿನ ಮುಖಾಂತರ, ಇವೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಏನಾಗುತ್ತೆ, ಸಪ್ರೇಟ್ ಮಾಡಿ ಐಸೋಲೇಷನಲ್ಲಿ ಇಟ್ಟಂಗಾಗತ್ತೆ ರೋಗ ಬಂದಿರುವಂಥ ಗಿಡಗಳನ್ನ. ಮತ್ತು ಎರಡನೇದು, ಇಲ್ಲಿ ಬಹಳ ಮುಖ್ಯ ಅಂದರೆ ಪೋಷಕಾಂಶಗಳ ನಿರ್ವಹಣೆ ನಿಮಗೆ. ಯಾಕೆಂದರೆ ಈಗ ನಾವು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ನಮಗೇನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಯೂಶ್ವಲಿ ಏನಂದರೆ ಪೋಷಕಾಂಶ ನ್ಯೂಟ್ರಿಯನ್ಸ್ ಕೊಡಿ ಅಂತ ಹೇಳ್ತೀವಿ, ಶಕ್ತಿ ಇರಲಿ, ಎನರ್ಜಿ, ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗಬೇಕು. ಈಗ ನಮ್ಮ ಕೋವಿಡ್ ಕೇಸಲ್ಲೇ ತಗೊಳ್ತು ಅಂದರೆ ಅಲ್ಲಿಗೇನು ಔಷಧಿ ಏನು ಕೊಡಲ್ಲ, ಅಲ್ಲಿ ಇಮ್ಯುನಿಟಿ ಇಂಪ್ರೂವ್ಮೆಂಟ್ಗೆ ಏನು ಬೇಕೋ ಅದಷ್ಟೇ ಕೊಡ್ತಾ ಹೋಗ್ತಾರೆ. ಅದೇ ಥರ ಇಲ್ಲೂ ಕೂಡ ಅಷ್ಟೇ, ನಾವು ತೆಂಗಿನ ಗಿಡಗಳಿಗೆ ಏನಾದರೂ ಶಕ್ತಿ ಬರುವಂತೆ ನೋಡ್ಕೋಬೇಕು, ಪೋಷಕಾಂಶಗಳನ್ನ ಕೊಡಬೇಕು. ಇಲ್ಲಿ ಫಸ್ಟು ನಾವು ಪ್ರತಿ ವರ್ಷ ಪ್ರತಿಯೊಂದು ಗಿಡಕ್ಕೆ 50 ಕೆಜಿ ಬೇವಿನ ಹಿಂಡಿ ಕೊಡಿ ಅಂತ ಹೇಳ್ತೀವಿ. ಹೇಗೆ ಅಂದರೆ ಬೇವಿನ ಹಿಂಡಿಯ ನಮ್ಮ ಜನಗಳು ಕೊಡಿ ಅಂತ ಅಷ್ಟು ತಗೋಬಿಟ್ಟು ಬುಡಕ್ಕಾಕ್ಬಿಡ್ತಾರೆ. ಅದು ಸರಿಯಾದ ಪದ್ಧತಿ ಅಲ್ಲ. ಏನಂದರೆ ಕಾಂಡ ಭಾಗದಿಂದ 2 ಮೀಟರ್ ದೂರದಲ್ಲಿರಬೇಕು. ಯಾಕಂದರೆ ಆ್ಯಕ್ಟಿವ್ ರೂಟ್ಸ್ ಅಂತ ಹೇಳ್ತೀವಿ, ಕ್ರಿಯಾತ್ಮಕವಾದ ಬೇರುಗಳು ಅಂತ ಹೇಳ್ತೀವಿ. ಕ್ರಿಯಾತ್ಮಕವಾದ ಬೇರುಗಳು ಯೂಶ್ವಲಿ ತೆಂಗಿನ ಮರದಲ್ಲಿ ದೂರದಲ್ಲಿರ್ತವೆ, ಕಾಂಡ ಭಾಗದಿಂದ ಆಚೆಗಿರ್ತವೆ. ಅಲ್ಲಿ 2 ಅಡಿ ಅಥವಾ 2 ಮೀಟರ್ ದೂರದಲ್ಲಿ ನೀವು ಸುತ್ತಲೂ ಕಾಲುವೆ ಮಾಡ್ದಂಗೆ ಮಾಡಿ ಅಲ್ಲಿ 5 ಕೆಜಿ ಬೇವಿನ ಹಿಂಡಿ ಮತ್ತು 50 ಕೆಜಿ ಕೊಟ್ಟಿಗೆ ಗೊಬ್ಬರ, ಇದನ್ನು ಸಮರ್ಪಕ ಕೊಡಲೇಬೇಕು. 5 ಕೆಜಿ ಬೇವಿನ ಹಿಂಡಿ, 50 ಕಿಲೋಗ್ರಾಮು ಕೊಟ್ಟಿಗೆ ಗೊಬ್ಬರ, ಇದನ್ನು ಕೊಡಬೇಕು. ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ, ರೈತರುಗಳು ದಯಮಾಡಿ ಟ್ರೈಕೋಡರ್ಮಾ, ಸೂಡಾಮೋನಾಸ್ ಅಂತ ಬರುತ್ತೆ ಜೈವಿಕ ಶಿಲೀಂದ್ರನಾಶಕಗಳು, ಟ್ರೈಕೋಡರ್ಮಾನ ನಾವು ಶಿಫಾರಸು ಮಾಡಿರೋದು ಏನಂದರೆ 3 ತಿಂಗಳಿಗೆ ಒಂದ್ಸತಿ 100 ಗ್ರಾಮಷ್ಟು ಕೊಡಬೇಕು ಅಂತ ಹೇಳ್ತೀವಿ ಗಿಡಗಳಿಗೆ, ಪ್ರತಿಯೊಂದು ಗಿಡಗಳಿಗೆ. ಯಾಕೆ ಅಂದರೆ ಅಲ್ಲಿ ರೋಗದ ಕಣಗಳನ್ನ ಕಡಿಮೆ ಮಾಡಬೇಕು ಅಂದರೆ ಜೈವಿಕ ನಿಯಂತ್ರಣ ಮಾಡುವಂಥ ಶಿಲೀಂದ್ರಗಳನ್ನ ಸಂಖ್ಯೆನ ಜಾಸ್ತಿ ಮಾಡಬೇಕು ಮಣ್ಣಲ್ಲಿ ನಾವು ಉದ್ದೇಶದಿಂದ ಕೊಡಿ ಅಂತ ಹೇಳ್ತೀವಿ. ನೀವು ಹೇಗೆ ಕೊಡಬೇಕಾಗತ್ತೆ ಅಂದರೆ, ಕೊಟ್ಟಿಗೆ ಒಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನು ಹದಗೊಳಿಸಿ ನಂತರ ಭೂಮಿಗೆ ಕೊಡ್ತಾ ಹೋಗಬೇಕಾಗತ್ತೆ. 3 ತಿಂಗಳು ಕೊಡೋದ್ರಿಂದ ಇಲ್ಲೇ ನಿಮಗೆ ಜಾಸ್ತಿ ಖರ್ಚು ಬರಲ್ಲ. ಏನಂದ್ರೆ 100 ರೂಪಾಯಿ ಇರ್ಬೋದು 1 ಕೆಜಿ ಟ್ರೈಕೋಡರ್ಮ, ಅದು ತಗೊಬಂದ್ರೆ 1 ಟನ್ ಗೊಬ್ಬರ ಜೊತೆ ಉಪಚಾರ ಮಾಡ್ಕೊಳ್ಬೋದು, ಹದಗೊಳಿಸ್ಕೊಳ್ಬೋದು. ಕೊಳಿಸ್ಕೊಂಡು ಆ ಗೊಬ್ಬರ ಇಟ್ಕೊಂಡಿದ್ರು ನೀವು ಪದೇ ಪದೇ ಕೊಡ್ತಾ ಹೋಗೋದ್ರಿಂದ ಟ್ರೈಕೋಡರ್ಮವನ್ನು ಮಣ್ಣಿಗೆ ಯಥೇಚ್ಛವನ್ನು ನಾವು ಸೇರಿಸ್ತಾ ಬರ್ಬೋದು. ಅದ್ರ ಜೊತೆಗೆ ಇಲ್ಲಿ ಪೋಷಕಾಂಶಗಳು ಅಂದ ತಕ್ಷಣ NPK ನಿಮಗೆ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್, ಅವನ್ನು ಕೂಡ ನಾವು ಯಥೇಚ್ಛವಾಗಿ ಗಿಡಗಳಿಗೆ ಕೊಡಬೇಕಾಗತ್ತೆ. ಏನು ಅಂದರೆ, ಶಿಫಾರಸು ಮಾಡಿರುವಂಥ ಗೊಬ್ಬರಗಳೇನು ಅಂದರೆ, ಯೂರಿಯಾ 1 ಕೆಜಿ 100 ಗ್ರಾಮ್ ಅಂತ ಹೇಳ್ತೀವಿ, 1.5 ಕೆಜಿ ಅಷ್ಟು ಕೊಡ್ಬೋದು ಪ್ರತಿ ಗಿಡಕ್ಕೆ. ಮತ್ತು ರಂಜಕ ಬಂದು 1.75 ಕೆಜಿ, ಮತ್ತು ಪೊಟ್ಯಾಶ್ 2 ಕೆಜಿ. ಇವನ್ನು ಯಾವಾಗ ಕೊಡಬೇಕು ಅಂದರೆ ಅರ್ಧರ್ಧ ಭಾಗ, ಈಗ 1.5 ಕೆಜಿ ಅಂದರೆ ನೀವು 3.25 ಕೆಜಿ ಇಲ್ಲಿ 600 ಗ್ರಾಮ್ 600 ಗ್ರಾಮ್ ಎರಡು ಟೈಮ್ ಕೊಡಬೇಕಾಗತ್ತೆ. ಒಂದು ಮಳೆಗಾಲ ಪ್ರಾರಂಭ ಆಗೋ ಹಂತದಲ್ಲಿ ಜೂನ್ ತಿಂಗಳಲ್ಲಿ ಕೊಟ್ಕೊಳ್ಬೋದು. ಯಾಕೆಂದರೆ ನೀರಿರ್ತದೆ, ಪೋಷಕಾಂಶ ಕ್ಲೀನಾಗಿ ಬೇರೆಗೋಗಿ ರೀಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಳೆ ಪ್ರಾರಂಭ ಆಗೋ ಹಂತದಲ್ಲಿ, ಮತ್ತು ಇನ್ನೊಂದು ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಕೊಡಬೇಕಾದ್ರೆ. ಮತ್ತು ಜನಗಳು ಇತ್ತೀಚೆಗೆ ಏನು ಹೇಳ್ತಾರೆ, ಈಚುಗಳೆಲ್ಲ ಉದುರ್ತವೆ ಸರ್, ಗಿಡ ಚೆನ್ನಾಗಿದೆ, ಈಚುಗಳು ಉದುರ್ತಾ ಇದ್ದಾವೆ ಸರ್ ಅಂತ ಹೇಳ್ತಾರೆ. ಇಲ್ಲಿ ಅಂಥ ಕಂಡೀಷನ್ ಕಂಡಾಗ ನಮಗೆ ಈಚುಗಳಿನ ಕಾಯಿಗಳು ಎಳೆ ಕಾಯಿಗಳು ಉದುರೋಯ್ತಾ ಇದೆ ಅಂತ ಕಂಡಾಗ ಒಂದು 20 ಗ್ರಾಮಷ್ಟು ಬೋರ್ಯಾಕ್ಸ್ ಬೋರಾನು ಕೂಡ ಕೊಡಬೇಕಾಗತ್ತೆ. ಮತ್ತು ಒಂದು 150 ಗ್ರಾಮ್ 200 ಗ್ರಾಮಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಕೊಟ್ಟರು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ. ಇದು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಆಯಿತು. ಇನ್ನು ರೋಗ ಬಂದಿದೆ, ರೋಗಕ್ಕೇನಾದ್ರು ಔಷಧಿ ಕೊಡ್ಬೋದಾ ಸರ್ ಅಂತ ಕೇಳ್ಬೋದು. ಪೋಷಕಾಂಶಗಳ ಜೊತೆಗೆ ನಾವು ರೋಗಗಳಿಗೂ ನಿಯಂತ್ರಣಕ್ಕೋಸ್ಕರ ನಾವೇನು ಹೇಳ್ತೀವಿ, ಬೇರಿನ ಮುಖಾಂತರ ಔಷಧಿಯನ್ನು ಕೊಡ್ಬೋದು. ಗಿಡಕ್ಕೆ ನಾವು ಶಿಫಾರಸು ಮಾಡಿರೋದು ಬೇರಿನ ಮುಖಾಂತರ ಉತ್ತಮವಾದ ಬೇರು, ಪೆನ್ಸಿಲ್ ಥಿಕ್ನೆಸ್ ಅಂತ ಹೇಳ್ತೀವಿ, ಪೆನ್ಸಿಲ್ ಗಾತ್ರದಲ್ಲಿರುವಂಥ ತೆಳು ಕಂದು ಬಣ್ಣದ ಬೇರನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಯಾಕೆಂದರೆ ಆರೋಗ್ಯವಾಗಿರೋ ಬೇರು ಬಹಳ ಮುಖ್ಯ. ಯಾಕೆಂದರೆ ನೀವು ಕೊಟ್ಟಂಥ ಔಷಧಿ ಬೇರಿನ ಮುಖಾಂತರ ಮರಗಳಿಗೆ ಹೋಗಬೇಕು. ಅದರಿಂದ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಬೇರನ್ನು ನೋಡಿ ಉತ್ತಮವಾದ ಬೇರನ್ನು, ಪೆನ್ಸಿಲ್ ಥಿಕ್ನೆಸ್ ಇರುವಂಥ ಬೇರನ್ನು ಆಯ್ಕೆ ಮಾಡ್ಕೊಂಡು ಅದಕ್ಕೆ ನೀವು ಎಕ್ಸಕನೋಝೋಲ್ ಅಂತ ಕೇಳಿರ್ಬೋದು. ಎಕ್ಸಕನೋಝೋಲ್ ಅಂದರೆ ಕಾಂಟಾಫ್ ಅಂತ ಸಿಗುತ್ತೆ, ಸಿತಾರ ಅಂತ ಸಿಗ್ತವೆ, ಬೇರೆ ಬೇರೆ ಟ್ರೇಡ್ ನೇಮು ಬೇರೆ ಬೇರೆ ಕಂಪ್ನಿಯವರು ಹೆಸರು ಇಟ್ಕೊಂಡಿರ್ತಾರೆ ಎಕ್ಸಕನೋಝೋಲ್ಗೆ. ಅದನ್ನು 3 ಮಿಲಿ 100 ml ಆಫ್ ವಾಟರ್, 100 ಮಿಲಿ ನೀರಿಗೆ 3 ಮಿಲಿಯಷ್ಟು ಔಷಧಿಯನ್ನು ಹಾಕ್ಕೊಂಡು ನಾವು ಪ್ರತಿಯೊಂದು ಬೇರಿಗೂ ಕಟ್ಟಬೇಕು. ಒಂದೊಂದು ಗಿಡಕ್ಕೆ ಒಂದು ಬೇರೆ ಆಯ್ಕೆ ಮಾಡ್ಕೊಂಡು ಕಟ್ಟಬೇಕಾಗತ್ತೆ. ಇದನ್ನು 3 ತಿಂಗಳಿಗೂ ಕೊಡಬೇಕು ನಾವು ಬೇರಿಗೆ. ಆವಾಗ ನಾವು ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಕೆಲವು ಟೈಮ್ ಏನಾಗುತ್ತೆ, ರೈತರುಗಳು ಬೇರುಗಳನ್ನ ಆಯ್ಕೆ ಮಾಡೋಕ್ಕಾಗಲ್ಲ. ಎಲ್ಲರ ಕೈಲೂ ಬೇರುಗಳನ್ನ ಆಯ್ಕೆ ಮಾಡಿ ಔಷಧಿಯನ್ನು ಕೊಡ್ಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ಒಂದು ಗಿಡ ಅಥವಾ ಎರಡು ಗಿಡ ಇದೆ ಏನೋಗ, ನಿಮ್ಮ ಬುಡಕ್ಕೆ ದ್ರಾವಣವನ್ನು ಸುರಿಬೋದು. ಆ ದ್ರಾವಣ ಸುರಿಬೇಕು ಅಂದಾಗ ನೀವು 30 ಲೀಟ್ರಷ್ಟು ದ್ರಾವಣ ಸುರಿಬೇಕಾಗುತ್ತೆ ಒಂದು ಗಿಡಕ್ಕೆ, ಯಾಕೆಂದರೆ ಜಾಸ್ತಿ ಬೇಕು. ಅಂಥ ಸಮಯದಲ್ಲಿ ಏನು ಮಾಡ್ಬೇಕಂದ್ರೆ ರೈತರು 2 ದಿನ ಮೊದಲೇ ನೀರು ಕೊಟ್ಟು ಗಿಡಗಳಿಗೆ ಸುತ್ತಲೂ ವೆಟ್ಟಾಗಿರೋ ನೋಡ್ಕೊಂಡು, ನಂತರ 30 ಲೀಟ್ರು ನೀರು ತಗೊಂಡು 30 ಮಿಲಿ ಔಷಧಿ ಹಾಕಿ, 1 ಮಿಲಿ 1 ಲೀಟ್ರ್ ನೀರಿಗೆ ಆ ಔಷಧಿಯನ್ನು ನಾವು ಬುಡ ಕುಯ್ತೀವಿ ಅಂದಾಗ ಮಾತ್ರ ಆ ದ್ರಾವಣ ಸಿದ್ಧ ಮಾಡ್ಕೊಂಡು ಬೇರನ್ನು ಸುತ್ತಲೂ ಉಯ್ಯಬೇಕಾಗತ್ತೆ. ಆ ರೀತಿ ಉಯ್ಯೋದ್ರಿಂದ ಕೂಡ ನಾವು ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಇದಿಷ್ಟು ನಾನು ಅಣಬೆ ರೋಗದ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾದಂಥ ವಿಷಯಗಳು. ಈಗ ನಾನು ಕಾಂಡ ಸೊರ ರೋಗದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಅಣಬೆ ರೋಗದ ಲಕ್ಷಣಗಳು ನಿಮ್ಗೆ ಗೊತ್ತಾಯಿತು, ಗರಿಗಳು ಜೋತ್ ಬಿದ್ದಿರಬೇಕು ಅಥವಾ ಹತ್ತಿ ಅಡಿಗಿಂತ ಕೆಳಗಡೆ ಎಲ್ಲ ಕಾಂಡ ಸೋರ್ತಾ ಇರ್ತದೆ ಅಂತ. ಆದರೆ ಈ ಕಾಂಡ ಸೊರ ರೋಗದಲ್ಲಿ ಏನಂದ್ರೆ ಮುಖ್ಯವಾದ ಲಕ್ಷಣ ಕಾಂಡ ಸೋರ್ತಾ ಇರೋದೇ ಏನಂದ್ರೆ ಇಲ್ಲಿ 10 ಅಡಿಗಿಂತ ಮೇಲ್ಗಡೆ ಎಲ್ಲಾದರೂ ಬರಬಹುದು ನಿಮಗೆ ಸುಳಿ, ಗಿಡ ಸುಳಿ ಏನು ಕಾಣಿಸೋದು ಅಲ್ಲೂ ಕೂಡ ಕಾಣಿಸ್ಕೊಳ್ಬಹುದು ಸುರಿತಾ ಇರೋದ್ರೆ ಕಾಂಡ ಸೋರ್ತಾ ಇರೋದು. ಇನ್ನೊಂದು ಪ್ರಮುಖವಾದ ಲಕ್ಷಣ ನಿಮಗೆ ಕಾಂಡ ಸೋರ್ತಾ ಇರೋ ರೋಗದ ಲಕ್ಷಣ, ಕಾಂಡ ಸೋರ್ಲಿಕ್ಕೆ ಪ್ರಾರಂಭ ಆದಾಗ ಎಲ್ಲೋ ಅಂತ ಪ್ಯಾಚ್ ಬರ್ತದೆ, ಒಂದು ಪ್ಯಾಚ್ ಬಂದಾಗ ಕಾಂಡ ಸೋರ್ತಾ ಇರೋ ಪ್ಯಾಚ್ ಕಾಣಿಸ್ಕೊಳ್ತದೆ. ಆ ಪ್ಯಾಚ್ ಆ ದ್ರಾವಣದ ಕಲರ್ ನೋಡ್ಬೇಕು ನೀವು, ಆ ದ್ರಾವ ಸುರಿತದಲ್ಲ ಅದ್ರ ಕಲರ್ ನೋಡ್ತು ಅಂದ್ರೆ ಬಣ್ಣನ ಕೆಂಪು ಕಲರ್ ಕಾಣಿಸ್ತಾ ಇರ್ತದೆ. ಆ ಕೆಂಪು ಕಲರ್ ಸುರಿದು ಸುರಿದು ಸುರಿದು ನೀವು ಸ್ವಲ್ಪ ದಿನ ಬಿಟ್ಟರೆ ತೊಗಟೆ ಮೇಲೆ ಕಾಂಡ ಭಾಗದ ಮೇಲೆ ಫುಲ್ ಕಪ್ಪಾಗ್ಬಿಡ್ತದೆ. ಇದು ಬಹಳ ಇಂಪಾರ್ಟೆಂಟ್ ಲಕ್ಷಣ, ಮುಖ್ಯವಾದ ಲಕ್ಷಣ. ಪುನಃ ಏನಂದ್ರೆ ಇದೇ ರೀತಿ ಪ್ರಾರಂಭವಾದ ರೋಗ ಏನಾಗುತ್ತೆ, ನಿಧಾನ ಈ ರೋಗಕ್ಕೆ ಒಳಗಾದಂತ ಗಿಡ ಏನಾಗುತ್ತೆ, ನಿಧಾನವಾಗಿ ಚೂಪಾಗ್ತಾ ಹೋಗುತ್ತೆ, ತುದಿ ಏನಾಗುತ್ತೆ ಸಣ್ಣದಾಗ್ತಾ ಹೋಗುತ್ತೆ ಗಾತ್ರ, ಚೂಪಾಗ್ತಾ ಹೋಗಿ ಹೋಗಿ ಏನಾಗುತ್ತೆ ಕೊನೆಗೆ ಒಂದು ದಿನ ನಿಮ್ಗೆ ಸುಳಿ ಬಿದ್ದೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ರೋಗದ ಲಕ್ಷಣ. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲೂ ಅಷ್ಟೇ, ಕಾಯಿಗಳೆಲ್ಲ ಕಡಿಮೆ ಆಗ್ತಾ ಬರ್ತವೆ, ಗಿಡ ಸಾಯತ್ತೆ. ಇದಕ್ಕೆ ನಿರ್ವಹಣೆ ಬಹಳ ಈಸಿ. ಏನು ಅಂದರೆ ಮೊದಲು ರೈತರುಗಳಿಗೆ ನಾವು ಯಾವಾಗಲೂ ಹೇಳ್ತೀವಿ, ಗಾಯ ಮಾಡಬೇಡಿ. ನಾವು ಇವತ್ತೆಲ್ಲ ಇತ್ತೀಚಿನ ದಿನಗಳಲ್ಲಿ ಏನಿಲ್ಲ ಅಂದರೆ ನಾವು ಯಥೇಚ್ಛವಾಗಿ ಟ್ರ್ಯಾಕ್ಟರ್ಗಳನ್ನ ಬಳಸ್ತೀವಿ ತೋಟಗಳನ್ನ ಉಳುಮೆ ಮಾಡಲಿಕ್ಕೆ. ಅಂಥ ಕಂಡೀಷನಲ್ಲಿ ಏನಾಗುತ್ತೆ, ನಾವು ಕೆಲವು ಟೈಮ್ ಗೊತ್ತಿಲ್ಲದೇ ಗಾಯಗಳು ಮಾಡಿಬಿಡ್ತೀವಿ ತೆಂಗಿನ ಮರಗಳಿಗೆ. ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಗಿಡಕ್ಕೆ ಗಾಯ ಆಗದಂಗೆ ನೋಡ್ಕೊಳ್ಳಿ. ಯಾಕೆಂದರೆ ಈ ಶಿಲೀಂಧ್ರ ಏನು ಅಂದರೆ ನಾವು ವೀಕ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ, ತುಂಬ ದುರ್ಬಲವಾದ ಶಿಲೀಂಧ್ರ ಇದು. ಇದಕ್ಕೆ ಶಕ್ತಿ ಬೇರಿನ ಮುಖಾಂತರ ಹೋಗಿ ರೋಗ ಬರೆಸುವಂಥ ಶಕ್ತಿ ಕಡಿಮೆ ಇದಕ್ಕೆ. ಇದಕ್ಕೆ ನೀವೆಲ್ಲ ಗಾಯ ಮಾಡ್ತಂದ್ರೆ ಇನ್ನೆಲ್ಲೋ ಇದು ಶಿಲೀಂಧ್ರ ಬಂದು ಕೂತ್ಕೊಂಡ್ಬಿಡ್ತದೆ, ಅಥವಾ ಗಾಯ ಆಗಿರೋ ಪ್ರದೇಶದಲ್ಲಿ ಬಂದು ಕೂತ್ಕೊಂಡು ಏನಾಗುತ್ತೆ ರೋಗವನ್ನು ಉಲ್ಬಣ ಕೊಡಿಸ್ತದೆ, ರೋಗವನ್ನು ತರ್ತದೆ. ಆದ್ದರಿಂದ ಫಸ್ಟು ಗಿಡಗಳಿಗೆ ಯಾವುದೇ ಕಾರಣಕ್ಕೂ ಗಾಯ ಆಗಿರಬಾರ್ದು. ಮತ್ತೆ ನಿಮ್ಗೆ ಇನ್ನೊಂದೇನು ಅಂದರೆ ಈ ರೋಗ ಕಾಂಡ ಸೋರ್ತಾ ಇರುವಂಥ ಗಿಡಗಳನ್ನ ಭಾಗವನ್ನು ನೀವು ಪರೀಕ್ಷೆ ಮಾಡಿ ನೋಡಿ, ನಿಮಗೆ ಕೆಳಭಾಗ ಏನಿರ್ತದೆ ಕಾಂಡದಿಂದ ಒಳಗಡೆ ಭಾಗ ಕೊಳತೋಗಿರ್ತದೆ, ಆ ಟಿಶ್ಯೂಸ್ ಅಂತ ಹೇಳ್ತೀವಲ್ಲ ಅಂಗಾಂಶಗಳು ಅದೆಲ್ಲ ಕೊಳಿತಾ ಬರ್ತಾ ಇರ್ತದೆ. ಅಂಥ ಟೈಮಲ್ಲಿ ನಿರ್ವಹಣೆ ಮಾಡ್ದಂಗೆ ಅಂದರೆ ಎಲ್ಲ ನಾವು ಕೆರೀಬೇಕು, ನಿಧಾನಕ್ಕೆ ಒಂಚೂರು ಗಾಯ ಮಾಡ್ದಂಗೆ ಜಾಸ್ತಿ ಆ ತೊಕ್ಕೆ ನಿಧಾನಕ್ಕೆ ಕೆರೆದು ಅದಕ್ಕೆ ಬೋಡೋ ಮುಲಾಮ್ ಅಂತ ಹೇಳ್ತೀವಿ, 10% ಬೋಡೋ ಮುಲಾಮ್ ಮಾಡ್ಕೊಂಡು ಲೇಪಿಸ್ಬೇಕು, ಮರಗಳ ಮೇಲೆ ಸವರಬೇಕು, ಕ್ಲೀನಾಗಿ ಲೇಪಣ ಮಾಡ್ತು ಅಂದರೆ ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಇಲ್ಲ ನಾವು ಬೋಡೋ ಮುಲಾಮ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಸರ್, ನಮಗೆ ಬೇರೆ ಏನೋ ಔಷಧಿ ಇದ್ರೆ ಹೇಳಿ ಅಂದರೆ ನಾವು ಈಗ ಕಾರ್ಬನ್ಡೈಸಿಮ್ ಅಂತ ಬರ್ತದೆ, ಆ ಔಷಧಿ ಕೂಡ ನಾವು ಮಾಡ್ಕೊಳ್ಬೋದು 5% ಅಂತ ಹೇಳ್ತೀವಿ. ನೀವು ಈಗ 100 ಮಿಲಿ ನೀರು ತಗೊಳ್ತು ಅಂದರೆ 5 ಗ್ರಾಮಷ್ಟು ಹಾಕ್ಕೊಂಡು ಅದಕ್ಕೆ ದ್ರಾವಣವನ್ನು ಸ್ವ್ಯಾಬ್ ಮಾಡಬೇಕು, ಸವರಬೇಕು, ಆ ಕೆತ್ತುಬಿಟ್ಟು ಕ್ಲೀನಾಗಿ ಸ್ವಲ್ಪ ರೋಗ ಪೀಡಿತ ಟಿಶ್ಯೂ ಎಲ್ಲ ಸ್ವಲ್ಪ ತೆಗೆದು ಅದ್ರ ಮೇಲೆ ಮುಲಾಮ್ ಥರ ಸವರ್ತಾ ಬಂದರೆ ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಮತ್ತು ಇಲ್ಲೂ ಕೂಡ ಅಷ್ಟೇ, ನೀವೇನು ನಾವು ಅಣಬೆ ರೋಗಕ್ಕೆ ನಿರ್ವಹಣೆ ಹೇಳಿದ್ದೋ ರೂಟ್ ಫೀಡಿಂಗ್ ಅಲ್ಲ, ಇಲ್ಲಿ ಏನಂದರೆ ಪೋಷಕಾಂಶ ನಿರ್ವಹಣೆ. ಮತ್ತು ಇನ್ನೊಂದು, ನಮ್ಮ ರೈತರುಗಳನ್ನ ನಾವು ಇಲ್ಲಿವರೆಗೆ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಹಿಂದಿನ ಕಾಲದಲ್ಲಿ ಯಥೇಚ್ಛ ಮಳೆ ಆಗ್ತಿತ್ತು, ತೆಂಗು ನಾವು ಎಲ್ಲಿತ್ತು ಅಂದರೆ ಮಳೆ ಆಗೋ ಪ್ರದೇಶದಲ್ಲಿ ಪರೀಕ್ಷೆ ಮಾಡಿ ನೋಡಿ, ನೋಡಿ ಅಬ್ಸರ್ವ್ ಮಾಡಿ ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ತೆಂಗಿನ ತೋಟಗಳಿರೋದೆಲ್ಲ ಕಲ್ಲುಭೂಮಿಗಳಲ್ಲೇ, ಯಾಕೆಂದರೆ ಮಳೆ ಜಾಸ್ತಿ ಆಗ್ತಿತ್ತು ತಡ್ಕೊಳ್ತಿದ್ದು. ಇವಾಗ ಮಳೆನೇ ಆಗಲ್ಲ ನಮಗೆ, ಮಳೆ ಆಗೋದೇ ಅಪರೂಪ ಆಗ್ಬಿಟ್ಟಿದೆ. ಆದ್ದರಿಂದ ಮೊದಲು ನಾವು ರೈತರುಗಳದ್ದು ಏನು ಅಂದರೆ ಭಾವನೆ ಡ್ರೈಲ್ಯಾಂಡ್ ಕ್ರಾಪ್ ಅಂತ ಎಲ್ಲ ಪರಿಗಣಿಸ್ಕೊಂಡ್ಬಿಟ್ಟಿದ್ದಾರೆ ತೆಂಗಿನ ಮರಗಳನ್ನ. ಯಾವುದೇ ಕಾರಣಕ್ಕೂ ಇದು ಒಣಭೂಮಿ ಪ್ರದೇಶದಲ್ಲಿ ಬರುವಂಥ ಬೆಳೆ ಅಲ್ಲ. ಸರಾಸರಿ ಒಂದು ಗಿಡಕ್ಕೆ ದಿನಕ್ಕೆ 40 ಲೀಟ್ರ್ ನೀರು ಕೊಡಬೇಕು ಅಂತ ಹೇಳ್ತದೆ ಸಂಶೋಧನೆ ಪ್ರಕಾರ. ಅಷ್ಟು ನೀರು ಕೊಡ್ತೀವಿ ಅಂದ್ರೆ ಮಾತ್ರ ನಾವು ತೆಂಗು ಹಾಕೊಳ್ಬೇಕು. ಏನಿಲ್ಲ ಅಂದ್ರೆ ಕನಿಷ್ಠ ನೀವು ವಾರಕ್ಕೆ 250 ಲೀಟ್ರ್ ಅಷ್ಟು ನೀರು ಕೊಡ್ತೀನಿ ಒಂದು ಗಿಡಕ್ಕೆ ಅಂದ್ರೆ ತೆಂಗು ಹಾಕಿ, ಇಲ್ಲ ಅಂದ್ರೆ ತೆಂಗು ಹಾಕ್ಲೇಬೇಡಿ, ಯಾವುದೇ ಕಾರಣಕ್ಕೂ ರೈತರುಗಳಿಗೆ ಶಿಫಾರಸು ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಆದ್ರಿಂದ ತೆಂಗಿಗೆ ಸಮರ್ಪಕವಾಗಿ ನೀರು ಕೊಡಬೇಕು. ಮತ್ತು ಇನ್ನೊಂದು ಅಭ್ಯಾಸ ಇತ್ತು ನಮ್ಮ ಹಿಂದಿನ ಕಾಲದಲ್ಲಿ, ಹಸಿರೆಲ್ಲ ಗೊಬ್ಬರಗಳನ್ನ ಆದಷ್ಟು ಸೆಣಬು ಅಲಸಂದಿ ಎಲ್ಲನೂ ತೋಟದೊಳಗೆ ಬೆಳೆದು ಒಂದು 40 ದಿನ ಆದ ತಕ್ಷಣ ಅದನ್ನ ರೋಟೋವೇಟರ್ ಹೊಡೆಸಿ ಉಳುಮೆ ಮಾಡಿ ಮಣ್ಣಿಗೆ ಸೇರಿಸ್ತಿದ್ರು. ಅದರಿಂದ ಏನಾಗ್ತಿತ್ತು ಅಂದರೆ ಮಣ್ಣಿನಲ್ಲಿರುವಂಥ ಫಲವತ್ತತೆಯೂ ಉತ್ತಮ ಆಗ್ತಿತ್ತು, ಅದ್ರ ಜೊತೆಗೆ ರೋಗಕಾರಕ ಶಿಲೀಂಧ್ರಗಳೇನಿದೆ ಅವು ಕಡಿಮೆ ಆಗ್ತಿದ್ದವು. ಯಾಕೆಂದರೆ ಜೈವಿಕ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಅದರಿಂದಾಗಿ ಇವೆಲ್ಲವನ್ನು ಮಾಡ್ತಾ ಬಂದರೆ ನಾವು ಈ ರೋಗಗಳನ್ನ ನಿರ್ವಹಣೆ ಮಾಡ್ಬೋದು. ಇಲ್ಲೂ ಕೂಡ ಅಷ್ಟೇ, ನೀವು ಟ್ರೈಕೋಡರಮ ಬೇವನಿಂಡಿ ಮತ್ತು ಪೋಷಕಾಂಶಗಳು ಇವೆಲ್ಲ ಕೊಡ್ತಾ ಬಂದರೆ ನಾವು ಈ ರೋಗವನ್ನು ಕೂಡ ನಿರ್ವಹಣೆ ಮಾಡ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಕಂಟಿನ್ಯೂಸ್ ಡ್ರಿಸ್ಲಿಂಗು ಮಳೆ ಇತ್ತಂಥ ಪ್ರದೇಶದಲ್ಲಿ ಕಾಣಿಸುವಂಥ ಬಹಳ ಮುಖ್ಯವಾದ ರೋಗ ಅಂದರೆ ಸುಳಿ ಕೊಳೆ ರೋಗ ಅಂತ ಹೇಳ್ತೀವಿ. ಸುಳಿ ಕೊಳೆ ರೋಗ ಅಂದ ತಕ್ಷಣ ಅವೆಲ್ಲ ಏನು ಭಾವಿಸ್ತೀವಿ, ಸುಳಿ ಕೊಳೆಯುತ್ತೆ ಬಿದ್ದೋಗುತ್ತೆ, ಅದು ಒಂದು ಲಕ್ಷಣ ದೊಡ್ಡ ಮರಗಳಲ್ಲಿ. ಇನ್ನೂ ಒಂದು ಕೆಲವು ಇತ್ತೀಚೆಗೆ ಮೊನ್ನೆ ಒಬ್ಬರು ರೈತರು ಫೋನ್ ಮಾಡಿದರು, ಏನಂದ್ರೆ ಸಣ್ಣ ಗಿಡಗಳು ಹಾಕೊಂಡಿದ್ದಾರೆ ಹೊಲಗಳಲ್ಲಿ ಸರ್, ಅವು ಸಾಯ್ತಾ ಇದ್ದಾವೆ, ಸುಳಿ ಕೊಳ್ತಾ ಇದ್ದಾವೆ. ನಾನು ಕೇಳಿದೆ ಕೆಳಗಡೆ ಏನಾರು ತೂತಾಗಿದೆಯಾ ನೋಡಪ್ಪ ಅಂತ. ಯಾಕೆಂದರೆ ಅಲ್ಲಿ ರೈನೋಸರಸ್ ದುಂಬಿಯಿಂದಲೂ ಡ್ಯಾಮೇಜ್ ಆಗುತ್ತೆ ಸಣ್ಣ ಸಸಿಗಳಲ್ಲಿ, ಪುನಃ ಇನ್ನೊಂದು ಸುಳಿ ಕೊಳೆ ರೋಗದಿಂದಲೂ ಹಾನಿ ಆಗುತ್ತೆ. ಆವಾಗ ಸಸಿಗಳಲ್ಲಿ ರೋಗ ಜಾಸ್ತಿ ಬರುತ್ತೆ ಅಂದರೆ ನೀವು ಜಾಸ್ತಿ ನೀರು ಕೊಟ್ಟು ವೆಟ್ನೆಸ್ಸಲ್ಲಿ ಜಾಸ್ತಿ ಇದ್ದಾಗ, ತೇವಾಂಶ ಜಾಸ್ತಿ ಇದ್ದಾಗ ನಮ್ಗೆ ಆ ರೋಗಗಳು ಜಾಸ್ತಿ ಕಾಣಿಸ್ಕೊಳ್ತವೆ. ಸಣ್ಣ ಸಸಿಗಳೇನಾಗುತ್ತೆ ನಿಮಗೆ, ಸ್ತುತಿಕರಿಗಳೇನಿರ್ತವೆ ಅವು ಒಣಗೋಗಿರ್ತವೆ. ಸೂಕ್ಷ್ಮವಾಗಿ ಹಿಂಗೆ ಕೀಳ್ತು ಅಂದರೆ ಈಸಿಯಾಗಿ ಬಂದ್ಬಿಡ್ತದೆ, ಯಾಕೆಂದರೆ ತಳಭಾಗ ಎಲ್ಲ ಫುಲ್ ಕೊಳ್ತೋಗಿರ್ತದೆ, ಈಸಿಯಾಗಿ ಬರ್ತದೆ. ಅಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಅಲ್ಲೇನು ತೂತ್ಕೊಳ್ಳಿಲ್ಲ, ರೈನೋಸರಸ್ ದುಂಬಿಯಿಂದ ತೂತಾಗಿರೋದು ಮತ್ತೊಂದಾಗಿರೋದು ಡ್ಯಾಮೇಜ್ ಆಗಿರುವಂಥದ್ದು ಲಕ್ಷಣ ಏನಿಲ್ಲ ಅಂದರೆ ಇದು ಸುಳಿ ಕೊಳೆ ರೋಗದ ಲಕ್ಷಣ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸಸಿ ಮಡಿಗಳಲ್ಲಾದರೆ ನೀವು ನೀರು ಕಡಿಮೆ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಿಮಗೆ ಮೆಟಲಾಕ್ಸಿಲ್ ಎಂಸೈಡ್ ಅಂತ ಒಂದು ಶಿಲೀಂದ್ರನಾಶಕ ಸಿಗುತ್ತೆ, ರೆಡೋಮಿಲ್ ಗೋಲ್ಡ್ ಅಂತ ಸಿಗ್ಬೋದು, ಮ್ಯಾಟ್ಕೋ ಅಂತ ಸಿಗುತ್ತೆ, ಬೇರೆ ಬೇರೆ ಹೆಸರುಗಳೆಲ್ಲ ಸಿಗುತ್ತೆ, ಮಾಸ್ಟರ್ ಅಂತ ಸಿಗುತ್ತೆ. ಆ ಶಿಲೀಂದ್ರನಾಶಕ ತಂದು 3 ಗ್ರಾಮ್ 1 ಲೀಟರ್ ನೀರಿಗೆ ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಂಡು ಸಸಿ ಮಡಿಗಳಲ್ಲಾದರೆ ಅದ್ರ ಮೇಲೆ ಸುರಿದು ಇಲ್ಲ ಮಣ್ಣಿಗೆ ಒಂದು ಸ್ವಲ್ಪ ಸೇರಿಸೋದ್ರಿಂದ ಏನಾಗುತ್ತೆ, ಅಲ್ಲಿಂದ ಶಿಲೀಂದ್ರಗಳು ಸಾಯ್ತವೆ, ನಿರ್ವಹಣೆ ಮಾಡಲಿಕ್ಕೆ ಈಸಿ. ಈಗ ದೊಡ್ಡ ಮರಗಳಲ್ಲಿ ಲಕ್ಷಣಗಳೇನಂದರೆ, ಫಸ್ಟು ನೀವು ದೊಡ್ಡ ಮರಗಳ ಫಸ್ಟ್ ತುದಿಗರಿ ನಿಮಗೆ ವಿಸಿಬಲ್ ಸಿಂಪ್ಟಮ್ಸ್ ಅಂದರೆ ಫಸ್ಟ್ ಕಾಣಿಸ್ಕೊಳ್ಳುವಂಥ ಲಕ್ಷಣ ಏನಂದರೆ ತುದಿಗರಿ ಏನಾಗುತ್ತೆ ಹಳದಿ ಕಾಣಿಸುತ್ತೆ. ಫಸ್ಟ್ ವಿಸಿಬಲ್ ಸಿಂಪ್ಟಮ್ಸು ಹಳದಿ ಕಾಣಿಸುತ್ತೆ. ಹಳದಿ ಕಾಣಿಸೋದಂಥ ಗಿಡಗಳನ್ನ ನಾವು ಏನು ಮಾಡಬೇಕು, ಹತ್ತಿಸ್ಬೇಕು, ಯಾರನ್ನೂ ಹತ್ತಿಸ್ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಕಳಿಸಿ ಆ ಗರಿನ ಎತ್ತಪ್ಪ ಒಂದು ಸ್ವಲ್ಪ ಅಂತ ಹೇಳ್ತು ಅಂದರೆ, ಅಲ್ಲಿ ಎತ್ತದಾಗ ಏನಾಗುತ್ತೆ, ಗರಿ ತಳಭಾಗ ಏನಿರ್ತದೆ ಅದು ಫುಲ್ ಕೊಳತೋಗಿರ್ತದೆ. ಕೊಳತಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ಪೋಷಕಾಂಶಗಳು ರೀಚ್ ಆಗ್ತಾರಲ್ಲ, ಅದಕ್ಕೆ ಅದು ಹಳದಿಯಾಗಿರ್ತದೆ. ಆ ಕೊಳತೋಗಿರುವಂಥ ಎಲೆಯನ್ನು ಎತ್ತಿ ತೆಗೆದುಬಿಟ್ಟು ಕೆಳಗಡೆ ಕೊಳತಿರೋ ಭಾಗವನ್ನು ಕೆತ್ತಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಾದ್ಮೇಲೆ ಏನು ಅಂದರೆ, ಮ್ಯಾಂಕೋಸೆಪ್ ಅಂತ ಸಿಗುತ್ತೆ ಒಂದು ಶಿಲೀಂದ್ರನಾಶಕ, ಅದನ್ನು ನೀವು 3 ಗ್ರಾಮು 1 ಲೀಟ್ರ್ ನೀರಿಗೆ ಆ ಪ್ರಮಾಣದಲ್ಲಿ ಹಾಕ್ಕೊಂಡು ಆ ದ್ರಾವಣವನ್ನು ನೀವು ಕುಡಿಯೋ ಬಾಟ್ಲುಗಳೆಲ್ಲ ಬರ್ತವೆ ಬಾಟ್ಲುಗಳಿಗೆ ಹಾಕ್ಕೊಂಡು ಮೇಲ್ಗಡೆಗೆ ಹತ್ತುವಾಗಲೇ ಎತ್ಕೊಂಡು ಈಸಿಯಾಗಿ ಹೋಗಿ ಕ್ಯಾರಿ ಮಾಡ್ಬೋದು. ಆ ತಪ್ಪು ಕ್ಲೀನ್ ಮಾಡಿರೋ ಪ್ರದೇಶದಲ್ಲಿ ಸುರಿಬೇಕಾಗತ್ತೆ. ಸುರಿದಾಗ ಏನಾಗುತ್ತೆ, ಅದು ಫ್ರೆಶಾಗಿ ಕಂಟ್ರೋಲ್ ಆಗುತ್ತೆ, ಅದು ಒಂದು ಸುಳಿ ಕೊಳ್ತೋಗುತ್ತೆ. ಪುನಃ ರೋಗ ಉಲ್ಬಣ ಆದಂಗೆ ಏನಾಗುತ್ತೆ, ನಿಮಗೆ ಬೇರೆ ಎಲೆಗಳಿಗೆ ಹರಡ್ತಾ ಹೋಗುತ್ತೆ ರೋಗ. ಫಸ್ಟ್ ತುದಿಗರಿಗೆ ಬರ್ತದೆ, ನಂತರ ಅದ್ರ ಕೆಳಗಡೆ ಇರುವಂಥ ಗರಿಗಳಿಗೆ ಹೋಗುತ್ತೆ, ಕೊನೆಗೆ ಏನೋ ಯಾವ ಸ್ಟೇಜ್ ಬರ್ತದೆ ಅಂದರೆ ಸುಳಿನೇ ಬಿದ್ದೋಗ್ಬಿಡ್ತದೆ. ಅಂಥ ಸಿವಿಯರ್ ಬರುವಂಥ ರೋಗ ಎಲ್ಲಿ ಅಂದರೆ ಮಳೆ ಪ್ರದೇಶ ಎಲ್ಲಿ ಜಾಸ್ತಿ ಇದೆ. ಈಗ ನಮ್ಮಲ್ಲೂ ಬರಲ್ಲ ಅಂದ್ಕೊಂಡಿದ್ದೋ ನಾವು ಇಲ್ಲಿವರೆಗೂ, ನಾವು ಹುಣಸೂರಲ್ಲಿ ನೋಡಿದ್ದೀನಿ ರೋಗನ, ಚಂದ್ರಾಯಪಟ್ಟಣದಲ್ಲಿ ನೋಡಿದ್ದೀನಿ. ಯಾವಾಗ ಮಳೆ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಸುಳಿ ಕೊಳೆ ರೋಗ ಕೂಡ ನಮ್ಮಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳುತ್ತೆ. ಮತ್ತು ಇನ್ನೊಂದು, ಆ ಸುಳಿಯನ್ನು ಪರೀಕ್ಷೆ ಮಾಡ್ತಂದ್ರೆ ಕೆಟ್ಟು ವಾಸನೆ ಬರ್ತಾ ಇರ್ತದೆ, ಯಾಕೆಂದರೆ ಕೊಳತೋಗಿರ್ತದೆ ಎಲ್ಲ ಟಿಶ್ಯೂಸ್ ಎಲ್ಲ ಕೊಳತೋಗಿರ್ತದೆ. ಆದ್ದರಿಂದ ಅಂಥವಕ್ಕೇನು ಅಂದರೆ ಕ್ಲೀನಾಗಿ ಕ್ಲೀನ್ ಮಾಡಿ ಅದಕ್ಕೆ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮತ್ತು ನಾವೇನು ಹೇಳ್ತೀವಿ, ಬೋಡೋ ದ್ರಾವಣ 1% ಸಿಂಪರಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಬಯಲು ಸೀಮೆ ಪ್ರದೇಶದಲ್ಲಿರುವಂಥ ರೈತರುಗಳಿಗೆ ಬೋಡೋ ದ್ರಾವಣ ರೆಡಿ ಮಾಡ್ಕೊಳ್ಳೋ ಸಿದ್ಧತೆ ಮಾಡ್ಕೊಳ್ಳೋದು ಹೆಂಗೆ ಅಂತಲೇ ಗೊತ್ತಿರೋದಿಲ್ಲ, ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಏನಂದ್ರೆ ಇವೆಲ್ಲ ಮಲೆನಾಡಲ್ಲಿ ಯಥೇಚ್ಛವಾಗಿ ಬಳಸೋದ್ರಿಂದ ಅವರೆಲ್ಲ ಬೋಡೋ 1% ದ್ರಾವಣ ರೆಡಿ ಮಾಡ್ಕೊಳ್ಳಿಂದ್ರೆ ಮಾಡಿ ಸಿಂಪರಣೆ ಮಾಡ್ತಾರೆ. ನಮ್ಮಲ್ಲಿ ಸಿಂಪರಣೆ ಮಾಡೋ ಇವೇ ಅಭ್ಯಾಸಗಳಿಲ್ಲ ನಮ್ಮ ರೈತರುಗಳಿಗೆ. ಆದ್ರಿಂದ ಏನು ಅಂದರೆ, ಅಂಥ ಪ್ರದೇಶದಲ್ಲಿ ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ಸಿಂಪರಣೆ ಮಾಡ್ಕೊಳ್ಬೇಕಾಗತ್ತೆ. ಇವತ್ತಿನ ಕಾಲದಲ್ಲಿ ಪವರ್ ಆಪರೇಟರ್ ಸ್ಪ್ರೇಯರ್ಗಳಿದ್ದಾವೆ, ಗನ್ಗಳಿದ್ದಾವೆ, ಎಲ್ಲ ಯೂಸ್ ಮಾಡಿ ನಿರ್ವಹಣೆ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಪ್ರಮುಖವಾದ ರೋಗ ಏನು ಅಂದರೆ ಎಲೆ ಕೊಳೆ ರೋಗ. ಎಲೆ ಕೊಳೆ ರೋಗ ನಮಗೆ ಇತ್ತೀಚೆಗೆ ಒಂದು ಸ್ವಲ್ಪ ಕಾಣಿಸ್ಕೊತಾ ಇರುವಂಥ ರೋಗ. ಈ ಹೆಸರೇ ತಿಳಿಸೋಂಗೆ ಎಲೆಗಳೆಲ್ಲ ಕೊಳತೋಗುತ್ತೆ. ಮೊದಲೇ ಪ್ರಾರಂಭಿಕ ಲಕ್ಷಣಗಳೇನು ಅಂದರೆ, ಎಲೆ ಕೊಳೆ ರೋಗದ್ದು ನಿಮ್ಗೆ ಎಲೆಗಳ ಮೇಲೆ ತೇವ ಭರಿತ ಮಚ್ಚೆಗಳ ಥರ ಕಾಣಿಸುತ್ತೆ, ವೆಟ್ ಪ್ಯಾಚಸ್ ಅಂತ ಹೇಳ್ತೀವಿ, ನೀರಿನ ಪ್ಯಾಚಸ್ಗಳು ಕಂಡಂಗೆ ಕಾಣಿಸುತ್ತೆ. ಅದು ಕೂಡ ಶಿಲೀಂದ್ರದ ಬರುವಂಥ ರೋಗ. ಆ ಪ್ಯಾಚಸ್ ಏನಾಗ್ತದೆ, ವೆಟ್ ಪ್ಯಾಚಸ್ಸು ಕೊಳತೋಗಿರೋ ಭಾಗ ಒಂದು ಸ್ವಲ್ಪ ಗಾಳಿ ಜೋರಾಗಿ ಬೀಸಿದಾಗ ಏನಾಗುತ್ತೆ, ಆ ಕೊಳತೋಗಿರೋ ಭಾಗ ಬಿದ್ದೋಯ್ತದೆ. ಈಗ ಅರ್ಧ ಎಲೆ ಚೆನ್ನಾಗಿ ಕಾಣಿಸ್ತದೆ ನಿಮಗೆ, ಅರ್ಧ ಕೊಳತೋಗಿರೋ ಭಾಗ ಏನಾಗುತ್ತೆ, ಬಿದ್ದೋಗುತ್ತೆ. ಅದು ನೋಡೋಕೆ ಹೆಂಗೆ ಕಾಣಿಸ್ತದೆ ಅಂದರೆ ಫ್ಯಾನ್ ಥರ ಕಾಣಿಸ್ತದೆ. ಫ್ಯಾನ್ ಸುತ್ತಲೂ ಫ್ಯಾನ್ ರೆಕ್ಕೆಗಳು ನಿಂತಿರ್ತಾವಲ್ಲ, ಆ ರೀತಿ ತೆಂಗಿನ ಮರದಲ್ಲಿ ಕಾಣಿಸುತ್ತೆ, ಅದು ಕೊಳೆ ರೋಗ. ಇದಕ್ಕೂ ಅಷ್ಟೇ ಸಿಂಪರಣೆ ಮಾಡ್ಕೊಳ್ಬೇಕು ನಾವು, ಅಷ್ಟೇ ಸಿಂಪರಣೆ ಮಾಡ್ಕೊಂಡು ನಾವು ನಿರ್ವಹಣೆ ಮಾಡೋದ್ರಿಂದ ಈ ರೋಗವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು. ಇನ್ನೂ ಒಂದು, ಇತ್ತೀಚಿನ ದಿನಗಳಲ್ಲಿ ಕೊಯಂಬತ್ತೂರು ತಮಿಳುನಾಡಲ್ಲಿ ಯಥೇಚ್ಛವಾಗಿ ಪ್ರಾಬ್ಲಮ್ ಆಗಿರುವಂಥ ರೋಗ ಇದು, ಎಲೆ ಅಂಗಮಾರಿ ರೋಗ ಅಂತ ಹೇಳ್ತೀವಿ. ಎಲೆ ಅಂಗಮಾರಿ ರೋಗ ಏನು ಅಂದರೆ, ನಿಮಗೆ ಪೊಲಚಿ ಕೊಯಂಬತ್ತೂರು ಈ ಪ್ರದೇಶ ಹೋಯಿತು ಅಂದರೆ ತಮಿಳುನಾಡಲ್ಲಿ ಯಥೇಚ್ಛವಾಗಿ ಕಾಣಿಸುವಂಥ ರೋಗ ಇದು. ಇದು ಸಾಮಾನ್ಯವಾಗಿ ನಮ್ಗೆ ಯಾವಾಗ ಬರ್ತದೆ ಅಂದರೆ ಬೇಸಿಗೆಗಾಲದಲ್ಲಿ. ಈ ರೋಗದ ಪ್ರಮುಖ ಲಕ್ಷಣ ಏನು ಅಂದರೆ, ಎಲೆಗಳ ತುದಿ ಇರ್ತಾವಲ್ಲ ಅಂಚು, ಅಲ್ಲಿಂದ ಒಣಗ್ತಾ ಬರ್ತವೆ ಎಲೆ ಅಂಚುಗಳು ಒಣಗ್ತಾ ಬರ್ತವೆ. ಅದ ನಂತರ ಏನಾಗುತ್ತೆ, ನಿಮಗೆ ಎಲೆನೇ ಸುಟ್ಟಂಗೆ ಕಾಣಿಸುತ್ತೆ, ಫುಲ್ ಎಲೆಗಳೇ ಸುಟ್ಟಂಗೆ ಆಗುತ್ತೆ, ಎಲ್ಲ ಜೋತು ಬಿದ್ದು ಬಿದ್ದೋಗ್ತಾ ಹೋಗ್ತವೆ. ಇದು ಬಹಳ ಪ್ರಮುಖವಾಗಿ ಬರುವಂಥ ರೋಗ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂಥ ರೋಗ. ಇದಕ್ಕೂ ಅಷ್ಟೇ ಬೇಸಿಗೆಗಾಲದಲ್ಲಿ ಬರ್ತದೆ. ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ನೀರು ನೀರನ್ನು ನಾವು ಸಮರ್ಪಕವಾಗಿ ಕೊಡಬೇಕು. ಬೇಸಿಗೆನಲ್ಲಿ ನಾವು ನೀರೇ ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ, ನೀರು ಕೊಡಬೇಕು. ಮತ್ತಿನ್ನೊಂದು ಬೋಳೋ ದ್ರಾವಣ ಸಿಂಪರಣೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದಕ್ಕೆ ಬೀಜೋಪಚಾರ ಬೇರೂರ ಮುಖಾಂತರ ಕೂಡ ನಾವು ಔಷಧಿಯನ್ನು ಕೊಡ್ಬೋದು ಅಂತ ತಮಿಳುನಾಡಲ್ಲಿ ಮಾಡಿರುವಂಥ ಸಂಶೋಧನೆಯಿಂದ ತಿಳಿದು ಬಂದಿದೆ. ಇಲ್ಲಿ ನಾನು ಆವಾಗಲೇ ಹೇಳಿದೆ ಎಕ್ಸಾಕೊನಜೋಲ್ ಅಂತ, ಎಕ್ಸಾಕೊನಜೋಲ್ನ 2 ಮಿಲಿ 2 ಮಿಲಿಯ 300 ಮಿಲಿ ನೀರಿಗೆ ಹಾಕೊಂಡು ನೀವು ಬೇರೂರ ಮುಖಾಂತರ ಕೊಟ್ಟರೆ ನಿರ್ವಹಣೆ ಮಾಡ್ಬೋದು ಅಂತ ಇತ್ತೀಚಿನ ಸಂಶೋಧನೆಯಲ್ಲಿ ಕೊಯಂಬತ್ತೂರಿನಲ್ಲಿ ಮಾಡಿರುವಂಥ ಸಂಶೋಧನೆಯಿಂದ ಗೊತ್ತಾಗಿದೆ. ಇಲ್ಲ ಅಂದರೆ ಕಾರ್ಬನ್ಡೈಸಿಮ್ ಸಿಂಪರಣೆ ಮಾಡ್ತೀನಿ, ಕಾರ್ಬನ್ಡೈಸಿಮ್ನು ಸಿಂಪರಣೆ ಮಾಡ್ಬೋದು 1 ಗ್ರಾಮು 1 ಲೀಟ್ರ್ ನೀರು ಪ್ರಮಾಣದಲ್ಲಿ. ಇಲ್ಲಾಂದರೆ ಎಲ್ಲದಕ್ಕಿಂತ ಬೆಸ್ಟ್ ಸಿಂಪರಣೆಗೆ ನಾನು ಹೇಳೋದು ತೆಂಗಿನ ಮರಗಳಿಗೆ ಬೋಡೋ ದ್ರಾವಣ 1% ದ್ರಾವಣವನ್ನು ಸಿದ್ಧ ಮಾಡ್ಕೊಂಡು ನಾವು ನಿರ್ವಹಣೆ ಮಾಡ್ಬೋದು ಸಿಂಪರಣೆ ಮಾಡೋದ್ರಿಂದ. ಈಗ ಸುದರ್ಶನ್ ಅವರೇ, ನೀವು ಹೇಳ್ತಾ ಹೋದ್ರಿ ಈ ಒಂದು ಬೇರಿಗೆ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು ಅಂತ, ಪೆನ್ಸಿಲ್ ಗಾತ್ರದ ಬೇರನ್ನು ಆಯ್ಕೆ ಮಾಡ್ಕೊಳ್ಬೇಕು, ಆರೋಗ್ಯವಂತ ಬೇರನ್ನೇ ಹುಡುಕಿ ತೊಗೊಳ್ಬೇಕು, ಸ್ವಲ್ಪ ಕಷ್ಟನೇ ಆದರೂ ಅದಕ್ಕೇನಾದ್ರೂ ಒಂದು ಸುಲಭ ವಿಧಾನ ಏನಾದರೂ ನೀವು ಹೇಳೋದಾದರೆ? ಸರ್, ನಾನು ಆವಾಗಲೇ ಹೇಳಿದೆ ಏನಂದರೆ ಎಲ್ಲರ ಕೈಲೂ ಬೇರು ಹುಡುಕ್ಲಿಕ್ಕೆ ಆಗಲ್ಲ, ಯಾಕೆಂದರೆ ನಾವು ಪೆನ್ಸಿಲ್ ಥಿಕ್ನೆಸ್ ಬೇರು ಅಂತ ಹೇಳ್ತೀವಿ, ತೆಳು ಕಂದು ಬಣ್ಣದ ಬೇರು ಅಂತ ಹೇಳ್ತೀವಿ. ಯಾಕಂದರೆ ಬೇರನ್ನ ಮುಖಾಂತರ ಔಷಧಿ ಕೊಡ್ತಾ ಒಂದು ಕೆಲಸ ಹಿಡಿಯುತ್ತೆ ಯಾರಿಗಾದ್ರೂ ರೈತರಿಗಾದ್ರೆ. ಯಾಕಂದರೆ ಆಳಕ್ಕೆ ಗುಂಡಿ ತೆಗಿಬೇಕು ಗಿಡದ ಪಕ್ಕ, ಉತ್ತಮವಾದ ಬೇರನ್ನು ಆಯ್ಕೆ ಮಾಡ್ಕೊಳ್ಬೇಕು, ಆ ಬೇರು ನಮಗೆ ಔಷಧಿ ತಗೊಳ್ಳುವಂಥ ಬೇರಾಗಿರ್ಬೇಕು. ನೋಡೋ ಬೇರುಗಳು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಆ ಸಮಯದಲ್ಲಿ ನಮ್ಗೆ ಬೇರಿಂದ ಕೊಡೋಕ್ಕಾಗಲ್ಲ, ಆಗೋದೇ ಇಲ್ಲ ಅಂತ ಸಮಯದಲ್ಲಿ ದ್ರಾವಣ ಸಿದ್ಧ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದೆ ಕಾಂಟಾಫು ಅಂತ ಹೇಳಿ ಸಿಗುತ್ತೆ, ಸೀತಾರಾಮ ಸುಲಭ ಅಂತೀರ. ಅದು ಏನಂದರೆ 1 ಲೀಟ್ರ್ ನೀರಿಗೆ 1 ml, ಅಂದರೆ ನೀವು 100 ಲೀಟ್ರ್ ನೀರು ತಗೊಳ್ತೀವಿ ಅಂದರೆ 100 ml ದ್ರಾವಣ ರೆಡಿ, ಔಷಧಿನ ತಗೊಂಡ್ಬಂದು ನೀರಿಗೆ ಹಾಕೊಂಡ್ರೆ 0.1% ರೆಡಿ ಆಗುತ್ತೆ. ಆ ದ್ರಾವಣ ನೀರನ್ನು ಬುಡು ಕುಯ್ಬೇಕಾಗತ್ತೆ ನೀವು. ಅವಾಗ ಏನಂದರೆ ನಿಮಗೆ ಹೋಗುವಂಥ ಔಷಧಿ ಜಾಸ್ತಿ ಆಗುತ್ತೆ, ನಿಮ್ ಕೆಲಸ ಕಡಿಮೆ ಆಗ್ಬೋದು, ಬೇರೆ ಕಟ್ಟೋಗ್ಬೇಕಾದಂಥ ಕೆಲಸ ಜಾಸ್ತಿ, ಔಷಧಿ ಖರ್ಚು ಜಾಸ್ತಿ ಆಗುತ್ತೆ. ಆದರೆ ಏನು ಅಂದರೆ ಕಾಂಟಾಫ್ ಅಂತ ಏನು ಸಿಗುತ್ತೆ ಔಷಧಿ ಎಕ್ಸಾಕೊನಜೋಲು, ನನ್ನ ಪ್ರಕಾರ ಬೇರೆ ಔಷಧಿಗಳಿಗೋಸ್ಕರ ಚೀಪು, ಕಾಸ್ಟ್ಲಿ ಏನಲ್ಲ, ತುಂಬ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಕೆಲಸ ಅದು. ಅದು 1 ಅಥವಾ 2 ಗಿಡಗಳಿದ್ದಾಗ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಬೆಸ್ಟು. ಆ ದ್ರಾವಣ ಸಿದ್ಧ ಮಾಡ್ಕೊಂಡು ಬುಡು ಕುಯ್ಬೇಕಾಗತ್ತೆ, ಬುಡಕ್ಕೆ ಎಷ್ಟು ಕುಯ್ಬೇಕಾವ 30-40 ಲೀಟ್ರ್. ಯಾಕೆ ಅಂದರೆ ಆ ಬೇರ್ಗೋಗಿ ಔಷಧಿ ರೀಚ್ ಆಗಬೇಕಲ್ಲ, ತಲುಪಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ದ್ರಾವಣವನ್ನು ನೀವು ಎಷ್ಟು ಜಾಸ್ತಿ ಮಾಡ್ಕೊಳ್ತೀರಾ ಅಷ್ಟು ಒಳ್ಳೆಯದು. ಮತ್ತು ಇನ್ನೊಂದು ನಾನು ಈ ಸಮಯದಲ್ಲಿ ರೈತರಿಗೊಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತು ಔಷಧಿ ಉಪಚಾರ ಮಾಡ್ತೀವಿ ಬೇರಿನ ಮುಖಾಂತರ ಔಷಧಿ ಕೊಡ್ತೀವಿ, ನಮ್ಮ ಜನಗಳ ಭಾವನೆ ಏನು ಅಂದರೆ ಇವತ್ತು ಔಷಧಿ ಕೊಟ್ಟ ತಕ್ಷಣ ಇನ್ನೊಂದು ವಾರಕ್ಕೆ ರೆಡಿ ಆಗಿಬಿಡ್ಬೇಕು ತೆಂಗಿನ ಗಿಡ ಅಂತ. ಇದು ಬೇರೆ ತರಕಾರಿ ಬೆಳೆಗಳ ಥರನೂ ಅಲ್ಲ, ಭತ್ತದ ಥರನೂ ಅಲ್ಲ, ರಾಗಿ ಥರ ಅಲ್ಲ, ಯಾಕೆಂದರೆ ಔಷಧಿ ಹೊಡೆದ ತಕ್ಷಣ ರೋಗ ಕಂಟ್ರೋಲ್ ಆಗೋಕ್ಕೆ ಇದು ಎಷ್ಟೋ ವರ್ಷಗಳಿಂದ ಗಿಡ ಬೆಳಕ ಬಂದಿರ್ತದೆ. ಆ ಔಷಧಿ ರೀಚ್ ಆಗೋ ಪ್ರಮಾಣ ನಿಧಾನ ಈ ರೋಗಕ್ಕೆ ನಿರ್ವಹಣೆ ಹೇಳ್ತೀನಲ್ಲ ಸರ್, ಪ್ಲಾಂಟೇಷನ್ ಕ್ರಾಪ್ಸ್ಗಳಲ್ಲಿ ನಾವು ರೋಗಗಳನ್ನ ನಿರ್ವಹಣೆ ಮಾಡೋದು ತುಂಬ ಕಷ್ಟ, ತುಂಬ ತಾಳ್ಮೆ ಬೇಕು. ಯಾಕಂದರೆ ನಾನು ಈಗ ಔಷಧಿಗಳು ಹೇಳಿದೆ, ಈಗ ಒಂದೇ ವರ್ಷಕ್ಕೆ ಅದು ರಿಪೇರಿ ಆಗುವಂಥ ಕೆಲಸ ಅಲ್ಲ, ಯಾಕಂದರೆ ಅದಕ್ಕೆ ನಿಧಾನವೇ ನಾವು ಪೋಷಕಾಂಶಗಳು ಕೊಡ್ತಾ ಹೋಗಬೇಕು, ಬೇವಿನಿಡಿ ಕೊಡ್ತಾ ಹೋಗಬೇಕು, ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಹೋಗಬೇಕು. ಆ ಹೋಗ್ತಾ ಹೋಗ್ತಾ ಏನಂದರೆ ನಿಧಾನವಾಗಿ 1 ವರ್ಷ ನೀವು ಉಪಚಾರ ಮಾಡ್ತೀರಿ, ಇಷ್ಟೆಲ್ಲ ನಾನು ಶಿಫಾರಸು ಮಾಡಿರುವಂಥ ಗೊಬ್ಬರಗಳೇನಿದ್ದಾವೆ ಅವೆಲ್ಲ ಹಾಕ್ತೀರಾ, ಮತ್ತು ಹಸಿರೆಳೆ ಗೊಬ್ಬರಗಳು ಹಾಕ್ತೀರಾ, ಎಲ್ಲ ಮಾಡ್ಕೊತಾ ಹೋದ್ರೆ ನಿಮ್ಗೆ 1 ವರ್ಷ ಆದಮೇಲೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಕಾಣಿಸುತ್ತೆ ಗಿಡಗಳಲ್ಲಿ. ಅದೇ ರೀತಿ ಅಭ್ಯಾಸವನ್ನು ನೀವು ವರ್ಷ ಮಾಡ್ತಾ ಹೋಗಿ ನಿಮ್ಮ ಗಿಡಗಳಲ್ಲಿರುವಂಥ ರೋಗಗಳ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಬರ್ತವೆ, ಗ್ರ್ಯಾಜುವಲ್ ನಿಧಾನಕ್ಕೆ ಆಗೋವಂಥ ಕೆಲಸ, ತಾಳ್ಮೆ ಜಾಸ್ತಿ ಬೇಕಾಗುತ್ತೆ. ಅರ್ಜೆಂಟ್ ಮಾಡ್ಕೊಬಿಡಿ ಸರ್, ನೀವು ಹೇಳಿದ್ರಿ ಸರ್ ಔಷಧಿ ಕುಡಿದೀವಿ ಇನ್ನೂ ಗಿಡ ರೋಗ ಹೋಗೋ, ಅಷ್ಟು ಬೇಗ ರೋಗ ಹೋಗಲ್ಲ, ನಿಧಾನ ತಗೊಳತ್ತೆ. ಆ ನಿಧಾನ ತಗೊಳ್ಳೋದು ಪೇಷನ್ಸು ನಮಗೂ ಇರಬೇಕು, ಯಾಕಂದರೆ ಅದು ದೊಡ್ಡ ಮರಕ್ಕೆ ನಾವು ಕೊಡುವಂಥ 300 ಮಿಲಿ 100 ಮಿಲಿ ಔಷಧಿ ಹೋಗಿ ರೀಚ್ ಆಗಿ ರೋಗಕ್ಕೆ ರೀಚ್ ಆಗಬೇಕು ಅಂದರೆ ಸಮಯ ತಗೊಳತ್ತೆ. ತಾಳ್ಮೆಯಿಂದ ಇವೆಲ್ಲ ಪ್ರಾಕ್ಟೀಸ್ಗಳನ್ನ ನೀವು ಮುಂದುವರಿಸ್ಕೊಂಡೆ ಹೋದರೆ ಗ್ಯಾರಂಟಿ ಉತ್ತಮವಾದ ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನು ಇನ್ನೊಂದು ಪ್ರಮುಖ ವಿಚಾರದ ಬಗ್ಗೆ ನೀವು ಹೇಳ್ತಾ ಹೋದ್ರಿ, ಬೋರ್ಡೋ ದ್ರಾವಣದ ಒಂದು ತಯಾರಿಕೆ, ಅದು ಸ್ವಲ್ಪ ಕಷ್ಟ ಸಾಧ್ಯವಾದ್ದು ಅಂತ. ಹೌದು ಸರ್, ಏನಾದ್ರು ಸುಲಭ ಮಾಡಿ ಹೇಳ್ಬೋದಾ? ಸರ್, ನಾವು 1% ಬೋರ್ಡೋ ದ್ರಾವಣ ಅಂತ ಹೇಳ್ತೀವಿ. 1% ಬೋರ್ಡೋ ದ್ರಾವಣವನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು? ಈಗ ಇತ್ತೀಚಿನ ದಿನಗಳಲ್ಲಿ ರೆಡಿಮೇಡು ಸಿಗ್ತಾ ಇದಾವೆ ಬೋರ್ಡೋ ಅಂತ ಮಾರ್ಕೆಟಲ್ಲಿ ಸಿಗತ್ತೆ, ಅದಕ್ಕಿಂತ ಉತ್ತಮ ಆಯ್ತು ಅಂದರೆ ನಾವು ರೆಡಿ ಮಾಡ್ಕೊಳ್ಳೋದು, ಯಾಕಂದರೆ ಆ ಫ್ರೆಶ್ ಆಗಿರ್ತದೆ ಆ ದ್ರಾವಣ, ಅದನ್ನು ಬಳಸ್ಕೊಳ್ಬೋದು. 1% ಬೋರ್ಡೋ ಅಂದರೆ ನಾವು ಯೂಶ್ವಲಿ ಏನು ಹೇಳ್ತೀವಿ ರೈತರಿಗೆ, 2 ಕಂಟೈನರ್ಗಳು ತಗೊಳ್ಳಿ, 2 ಪಾತ್ರೆಗಳು, ಏನು ಮೆಟಾಲಿಕ್ ತಗೋಬೇಡಿ, ನಿಮಗೆ ಇವತ್ತು ಪ್ಲಾಸ್ಟಿಕ್ನವೇ ಸಿಗ್ತವೆ ಬ್ಯಾರಲ್ಗಳು, ಆ ಥರದವು 2 ಬ್ಯಾರಲ್ಗಳು 50 ಲೀಟ್ರ್ ಇರುವಂಥ ನೀರು ಇಡಿಸುವಂಥವು ತೆಗೆದುಕೊಳ್ಳಿ. ಇವತ್ತು 50 ಲೀಟ್ರ್ ಸಾಯಂಕಾಲ ನೀರು ತಗೊಂಡು ಮೈಲ್ ತುತ್ತ ಅಂತ ಸಿಗತ್ತೆ ನಿಮಗೆ ಮಾರುಕಟ್ಟೆಯಲ್ಲಿ, ಅದನ್ನು 1 ಕೆಜಿ ಮೈಲ್ ತುತ್ತನ ತಗೊಬಂದ್ಬಿಟ್ಟು 50 ಲೀಟ್ರ್ ನೀರಿನಲ್ಲಿ ಕರಗಿಸಿ ಇಟ್ಟುಬಿಡಿ ಇವತ್ತು ಸಾಯಂಕಾಲ. ಏನಾಗಲ್ಲ, ಯಾಕಂದರೆ ಕರಗದು ನಿಧಾನ, ಅದು ನಿಧಾನ ಕರಗತ್ತೆ, ಬೆಳಗ್ಗೆಗೆ ಫುಲ್ ಕಂಪ್ಲೀಟ್ ಕರಗಿರುತ್ತೆ, ನೀವು ಕಲಸ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೋಬೋದು. ಪುನಃ ಇನ್ನೊಂದು 50 ಲೀಟ್ರ್ ನೀರಲ್ಲಿ ಇನ್ನೂ ಬೇರೆ ಪ್ಲಾಸ್ಟಿಕ್ ಕಂಟೈನರಲ್ಲಿ ನೀವು ತಗೊಂಡು ಆ ಪಾತ್ರೆಯಲ್ಲಿ ಅದಕ್ಕೆ ಸುಣ್ಣ ಬರ್ತದೆ. ನಾವು ಅಗ್ರಿಕಲ್ಚರ್ ಪರ್ಪಸ್ಗೆ ಏನು ಬಳಸ್ತೀವಿ ಆ ಸುಣ್ಣನೇ ತಗೋಬೇಕಾಗತ್ತೆ. ಆ ಸುಣ್ಣ ತಗೊಂಡು ಅದು 1 ಕೆಜಿ, ಅದು ಇನ್ನೊಂದು 50 ಲೀಟ್ರ್ ಬೇರೆ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಸಿದ್ಧ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಸುಣ್ಣನೇನು ಅಂದರೆ ಸೋಸ್ಕೋಬೇಕು ನೀವು, ಯಾಕೆಂದರೆ ಸ್ಪ್ರೇ ಮಾಡೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಾಜಲ್ಗೆಲ್ಲ ಬ್ಲಾಕ್ ಆಗೋದ್ರಿಂದ ನೀವು ಸೋಸ್ಕೊಂಡು ಸಿದ್ಧ ಮಾಡ್ಕೊಂಡಿರ್ಬೇಕು ಕರಗಿಸಾದ್ಮೇಲೆ. ಈ ಎರಡೂ ದ್ರಾವಣಗಳೇನು ಮಾಡಬೇಕು, 50 ಲೀಟ್ರ್ ಒಂದು ಪಾತ್ರೆಯಲ್ಲಿದೆ, ಇನ್ನೊಂದು 50 ಲೀಟ್ರ್ ಸುಣ್ಣ ಇನ್ನೊಂದು ಪಾತ್ರೆಯಲ್ಲಿದೆ. ಇವೆರಡು ದ್ರಾವಣಗಳ 3ನೇ ಪಾತ್ರೆಗೆ ಈ ಇಬ್ಬರು ಸೇರ್ಕೊಂಡು ಜೊತೆ ಜೊತೆಲೇ ಉಯ್ತಾ ಹೋಗಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಎರಡೂ ಸೈಮಲ್ಟೇನಿಯಸ್ಗೆ ಮಿಕ್ಸ್ ಆಗುವಂಗೆ 3ನೇ ಕಂಟೈನರ್ಗೆ ಎರಡನ್ನೂ ಬಗ್ಸಿದ್ರೆ 1% ದ್ರಾವಣ ಬಂದೈತೆ. ನಮಗಿಲ್ಲಿ 1% ದ್ರಾವಣ ಬಂತು, ಆದರೆ ಇದು ಸಿಂಪಡಣೆ ಮಾಡಲು ಯೋಗ್ಯವೋ ಅಲ್ವೋ ಅಂತ ನಮಗೆ ಬೇಕು. ನಾವು ಹೇಳ್ತೀವಿ ಪಿ ಎಚ್ ಅಂತ ಹೇಳ್ತೀವಿ, ಪಿ ಎಚ್ ನ್ಯೂಟ್ರಲ್ ಪಿ ಎಚ್ ಇರಬೇಕು ಅನ್ನೋದು ಇರ್ತದೆ. ಅದಕ್ಕೇನು ಮಾಡ್ತೀವಿ ನಾವು ಪರೀಕ್ಷೆ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಈ ರೀತಿ ಸಿದ್ಧ ಮಾಡೋಂಥ ದ್ರಾವಣಕ್ಕೆ ನೀವೇನಿಲ್ಲ ಮೆಟಲ್ ಚಾಕ್ಗಳು ಬರ್ತವೆ, ಆ ಚಾಕ್ನ ಒಂದು ಸ್ವಲ್ಪ ಹೊತ್ತು ಹಿಡಿದು ಡಿಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿತ್ತು, ನಂತರ ತೆಗೀರಿ ಚಾಕು ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದರ ಮೇಲೆ ಏನಾರು ರೆಡ್ ಡೆಪಾಸಿಟ್ಸು ಕೆಂಪು ಪುಡಿ ಥರ ಏನಾರು ಕಾಣಿಸಿದ್ರೆ ಚಾಕ್ಗಳ ಮೇಲೆ ಒಂದು ಸ್ವಲ್ಪ ಅದಕ್ಕೆ ಸುಣ್ಣದ ನೀರು ರೆಡಿ ಮಾಡ್ಕೊಂಡಿದ್ರಿ, ಸುಣ್ಣದ ನೀರನ್ನ ಒಂದು ಸ್ವಲ್ಪ ದ್ರಾವಣಕ್ಕೆ ಸೇರಿಸಿ, ದ್ರಾವಣಕ್ಕೆ ಸೇರಿಸಿ ನ್ಯೂಟ್ರಲ್ ಪಿ ಎಚ್ ಮಾಡ್ಕೊತಾ ಹೋಗಿ. ಆ ಡೆಪಾಸಿಟ್ಸ್ ಯಾವಾಗ ನಿಂತು ಕಡಿಮೆ ಆಗುತ್ತೆ ಇರೋದೇ ಇಲ್ಲ, ಆ ಟೈಮಲ್ಲಿ ನೀವು ಆ ದ್ರಾವಣವನ್ನು ಸಿಂಪಡಣೆ ಮಾಡಲಿಕ್ಕೆ ಬಳಸ್ಕೊಳ್ಬಹುದು. ಇನ್ನು ಈ ರೋಗಗಳು ಕಾಯಿಯವರೆಗೂ ವ್ಯಾಪಿಸುತ್ತಾ? ಹಾಂ ಸರ್, ಕಾಯಿಯವರೆಗೂ ವ್ಯಾಪಿಸುವಂಥ ರೋಗ ನಾನೇನು ಹೇಳಿದ್ರೆ ಎಲೆ ಅಂಗಮಾರಿ ರೋಗ ಅಂತ ಹೇಳಿದೆ ನಾನು ನಿಮಗೆ. ಎಲೆ ಅಂಗಮಾರಿ ರೋಗದಲ್ಲಿ ಏನಾಗುತ್ತೆ ನಿಮಗೆ, ಕೆಲವು ಟೈಮು ಕಾಯಿಗಳು ಉದುರ್ತಾ ಇರ್ತವೆ, ದೊಡ್ಡ ಕಾಯಿಗಳು ಚೆನ್ನಾಗಿರ್ತವೆ, ಕಾಯಿ ಉದುರ್ತಾ ಇರ್ತವೆ, ಉದುರದಂಥ ಕಾಯಿ ತೊಟ್ಟುಗಳ ಮೇಲ್ಗಡೆ ನಿಮಗೆ ಕಪ್ಪು ಕಪ್ಪು ಕಾಣಿಸ್ತಾ ಇರ್ತದೆ. ಇದು ಒಂದು ಎಲೆ ಅಂಗಮಾರಿ ರೋಗದಿಂದ ಬರುವಂಥ ಶಿಲೀಂಧ್ರದಿಂದ ಬರುವಂಥ ಕಾಯಿಲೆ, ಅಲ್ಲೆಲ್ಲ ಕಪ್ಪು ಆಗಿರ್ತದೆ. ಇದು ಒಂದು. ಮತ್ತಿನ್ನೊಂದು ಸುಳಿ ಕುಳೆ ರೋಗ, ಅದು ಫೈಟಾಪ್ತರ ಅಂತ ಹೇಳ್ತೀವಿ ಶಿಲೀಂಧ್ರ, ಅದರಿಂದ ಬಂದರೆ ಏನಾಗುತ್ತೆ ನಿಮಗೆ ಕಾಯಿಗಳನ್ನ ಕತ್ತರಿಸಿ ಒಳಗಡೆ ನೋಡ್ತಂದ್ರೆ ಎಲ್ಲ ಕಪ್ಪು ಆಗ್ಬಿಡಿರ್ತದೆ, ಕೊಳ್ತಾ ಇರ್ತದೆ. ಇವೆರಡು ಶಿಲೀಂಧ್ರಗಳು ಸರ್ ಕಾಯಿವರೆಗೂ ಹರಡಕತ್ತಾ ಹೋಗ್ತವೆ. ಏನಂದ್ರೆ ಎಲೆ ಅಂಗಮಾರಿ ರೋಗ ನೀವು ನೆನ್ಪಿಟ್ಕೊಳ್ಳಿ, ಬೇಸಿಗೆಗಾಲದಲ್ಲಿ ಬರುವಂಥದ್ದು, ಬಿಸಿಲು ಜಾಸ್ತಿ ಆದಾಗ ಒಂದು ಸ್ವಲ್ಪ ಬರುವಂಥ ಕಾಯಿಲೆ, ಆವಾಗ ಕಾಯಿಗಳು ಉತ್ತಿದ್ದಾವೆ ಕಪ್ಪಾಗಿದ್ದಾವೆ ಅಂತ ಟೈಮ್ನಲ್ಲಿ ನೀವು ಕಾರ್ಬಂಡೈಸಿಮ್ ಸಿಂಪಡಣೆ ಮಾಡ್ಕೊಂಡಾರ ನಿರ್ವಹಣೆ ಮಾಡ್ಕೋಬೋದು. ಇಲ್ಲ ಥಯೋಫೆನೇಟ್ ಮಿಥೈಲ್ ಅಂತ ಬರ್ತದೆ ಸಿಂಪಡಣೆ ಮಾಡಲಿಕ್ಕಾದರೆ, ಅದನ್ನು 1 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು ಆ ಪ್ರಮಾಣದಲ್ಲಿ. ಇಲ್ಲ ಫೈಟಾಪ್ತರ ಅಂತ ಹೇಳಿದ್ನಲ್ಲ ಸುಳಿ ಕೊಳೆ ರೋಗ ಬಂದಾಗ, ಅದೇನಾರ ಕಾಯಿಗಳಿಗೆ ಇನ್ಫೆಕ್ಷನ್ ಆಯ್ತಂದ್ರೆ ಒಳಗಡೆ ಕೊಳತಿರ್ತದೆ, ಆ ಟೈಮಲ್ಲಿ ಬೋಡೋ ದ್ರಾವಣನೇ ಬೆಸ್ಟ್ ಔಷಧಿ. ಅದಕ್ಕೆ ಬೋಡೋ ದ್ರಾವಣ ಸಿಂಪಡಣೆ ಮಾಡ್ಕೊಂಡಿದ್ರೆ ನಾವು ಅದನ್ನು ಕೂಡ ನಿರ್ವಹಣೆ ಮಾಡ್ಬೋದು ಸರ್. ಬಹಳ ಸಂತೋಷ ಡಾಕ್ಟರ್ ಜಿ ಕೆ ಸುದರ್ಶನ್ ಅವರೇ. ಇಷ್ಟೊತ್ತು ತೆಂಗಿನ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಹೇಗೆ ಮಾಡಬೇಕು, ಏನೆಲ್ಲ ಪ್ರಮುಖವಾಗಿ ರೋಗಗಳು ಕಂಡುಬರುತ್ತೆ, ಅವುಗಳ ನಿರ್ವಹಣೆ ಹಂತ ಹಂತವಾಗಿ ಹೇಗೆ ಮಾಡಬೇಕು ಅಂತ ನೀವು ಹೇಳಿದ್ರಿ, ಒಂದು ಗಮನ ಹರಿಸ್ತಿರ್ಬೇಕಾಗುತ್ತೆ. ಸುದರ್ಶನ್ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ನಾವು ತಿಳಿಸಿದಾಗರೂ ಸಹ ನಮ್ಮ ರೈತ ಬಂಧುವರಿಗೆ ಅನ್ನಿಸ್ತಾ ಇರುತ್ತೆ ನಾವು ಸುದರ್ಶನ್ ಅವ್ರ ಜೊತೆ ನೇರವಾಗಿ ಫೋನಲ್ಲಿ ಏನಾರು ಮಾತಾಡಿ ಕೇಳ್ಬೋದಾ, ನಮಗಿರುವಂಥ ಸಮಸ್ಯೆಗಳ ಬಗ್ಗೆ ಅವರಿಂದ ಮಾಹಿತಿ ಪಡ್ಕೊಳ್ಬಹುದಾ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ಕನ್ನಡದಲ್ಲಿ ಹೇಳಿ. ಸರ್, ನನ್ನ ದೂರವಾಣಿ ಸಂಖ್ಯೆ 9 9 4 5 8 3 2 4 9 9. ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9 9 4 5 8 3 2 4 9 9. ಮತ್ತೊಮ್ಮೆ 9 9 4 5 8 3 2 4 9 9. ಸಾಮಾನ್ಯವಾಗಿ ಒಂದು ತೆಂಗಿನ ತೋಟಕ್ಕೆ ಒಳಗಡೆ ಹೋಗ್ತಿದ್ದ ಹಾಗೆ ಈ ರೋಗ ಲಕ್ಷಣಗಳು ಅನುಭವಕ್ಕೆ ಬರಬೇಕು. ಹೌದು ಸರ್. ಮತ್ತೆ ಇದು ನೀವೇ ತಿಳಿಸಿದ ಹಾಗೆ ರೋಗ ವ್ಯಾಪಿಸೋದಕ್ಕೂ ಸಮಯ ತಗೊಳುತ್ತೆ. ಹೌದು. ಹಾಗೆ ರೋಗ ಮುಕ್ತ ಆಗೋದಕ್ಕೂ ಸಮಯ ತಗೊಳುತ್ತೆ, ತುಂಬಾ ಸಮಯ ತಗೊಳುತ್ತೆ. ಆ ಒಂದು ರೋಗಗ್ರಸ್ತ ಗಿಡಗಳನ್ನ ನೋಡೋದಕ್ಕೆ ಅವಕಾಶಗಳು ಇರುತ್ತೆ ಕೆಲವು ಕಡೆ, ನಿರ್ವಹಣೆ ಸರಿಯಾಗಿ ಆಗದೆ ಹೋದರೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಈ ಇದರ ಒಂದು ನಿರ್ವಹಣೆ ಹೇಗೆ ಮಾಡಿದ್ರೆ ನಾವು ರೋಗಗಳನ್ನು ಕಡಿಮೆ ಮಾಡಬಹುದು? ಸರ್, ನಾನಾವಾಗಲೇ ಹೇಳಿದ್ನಲ್ಲ, ತೆಂಗಿನ ಮರಗಳ ನಿರ್ವಹಣೆನಲ್ಲಿ ಏನು ಅಂದರೆ ಪೋಷಕಾಂಶಗಳ ನಿರ್ವಹಣೆ ಭಾಳ ಮುಖ್ಯ. ಅದು ಪೋಷಕಾಂಶಗಳು ಮತ್ತು ನೀರು, ನಮಗೆ ನೀರು ಸಮರ್ಪಕವಾಗಿರಬೇಕು. ಯಾಕೆಂದರೆ ತೆಂಗು ನೀರಾವರಿ ಪ್ರದೇಶದಲ್ಲಿ ಬರುವಂಥ ಬೆಳೆನೇ, ಮಳೆ ಆಶ್ರಯಿತ ಬೆಳೆ ಅಲ್ಲವೇ ಅಲ್ಲ. ಯಾಕೆಂದರೆ ಪ್ರತಿ ದಿನ ನಾವು 40 ಲೀಟ್ರಷ್ಟು ನೀರು ಕೊಡಬೇಕು ಅಂತ ಸಂಶೋಧನೆ ತಿಳಿಸುತ್ತೆ. ನೀರನ್ನು ನಾವು ಕೊಡಬೇಕು. ಮತ್ತು ಆ ಬೆಳೆಗೆ ಸರ್ ಶಿಫಾರಸು ಮಾಡಿದ್ದಾರೆ, ಇಷ್ಟು ವರ್ಷದ ನಂತರ ಇಷ್ಟು ಪೋಷಕಾಂಶಗಳನ್ನ ಕೊಡಬೇಕು, ಇಷ್ಟು ವರ್ಷಕ್ಕಿಂತ ಕಡಿಮೆ ಇದ್ದರೆ ಇಷ್ಟು ಪೋಷಕಾಂಶಗಳು ಕೊಡಬೇಕು ಅಂತ ನಿರ್ವಹಣೆ ಶಿಫಾರಸು ಮಾಡಿರುವಂಥ ಪೋಷಕಾಂಶಗಳನ್ನ ನಾವು ಕೊಡಲೇಬೇಕು. ನಮ್ಮ ರೈತರುಗಳು ಏನಂದರೆ ಬುಡ ನೋಡೋದೇ ಇಲ್ಲ ತೆಂಗಿನ ಮರಗಳದ್ದು, ಅದಕ್ಕೇನು ಕೊಟ್ಟಿದ್ದೀವಿ ಅಂತ ಯಾರೂ ನೋಡೋಲ್ಲ. ಬರೀ ಬಂದ ತಕ್ಷಣ ತಲೆ ಎತ್ತಿ ನೋಡ್ತಾರೆ ಎಷ್ಟು ಕಾಯಿ ಬಿಟ್ಟಿದೆ, ಎಷ್ಟು ಗೊನೆ ಬಿಟ್ಟಿದೆ, ಎಷ್ಟು ಎಳ್ನೀರು ಕೊಯ್ಸ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಇರ್ತೀವಿ. ಆದ್ದರಿಂದ ಏನು ಅಂದರೆ ಸಮರ್ಪಕವಾಗಿ ಪೋಷಕಾಂಶಗಳ ನಿರ್ವಹಣೆಯೂ ಮಾಡಬೇಕು. ಪನ ಹಸರಳೆ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನಿಂಡಿ ಇವುಗಳನ್ನೆಲ್ಲ ಪೂರೈಕೆ ಮಾಡ್ತಾ ಹೋದರೆ, ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಹೋದರೆ, ನೀವು ಈ ಏನು ನಾವು ಪೀಡೆನಾಶಕಗಳು ಅಂತ ಹೇಳ್ತೀವಿ, ಔಷಧಿಗಳು ಅಂತ ಹೇಳ್ತೀವಿ, ಈ ಕೆಮಿಕಲ್ಗಳನ್ನ ಬಳಸುವಂತಹ ಅವಶ್ಯಕತೆಯೇ ಇರೋದಿಲ್ಲ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ ಸರ್.

ವಿದ್ಯಾವಂತ ಯುವಕರು ಖಾಸಗಿ ನೌಕರಿಯ ಮೋಹ ಬಿಟ್ಟು ಕೃಷಿಯಲ್ಲಿ ತೊಡಗಿಕೊಂಡ್ರೆ ಉತ್ತಮ ಆದಾಯ ಗಳಿಸಬಹುದು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಯುವಕ ಶಿವರಾಜ ನಾಯ್ಕ. ಇವರು ಓದಿರೋದು ಎಂಬಿಎ ಪದವಿ. ಇವರು ಬೆಂಗಳೂರಿನ ಪ್ರತಿಷ್ಠಿತ ಎಂಎನ್ಸಿ ಕಂಪನಿಯಲ್ಲಿ ಕೈತುಂಬ ಸಂಬಳ ಪಡೆಯುವಂತಹ ಕೆಲಸದಲ್ಲಿ ಇದ್ರು. ಕೃಷಿ ಮಾಡುವ ಹಂಬಲದಿಂದ ನೌಕರಿಗೆ ರಾಜೀನಾಮೆ ನೀಡಿ ಹಳ್ಳಿಗೆ ಬಂದು ಆದರ್ಶ ಕೃಷಿಕರಾಗಿದ್ದಾರೆ.